ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ದ ಅಪಪ್ರಚಾರ ಖಂಡಿಸಿ ಜೆಡಿಎಸ್ ವತಿಯಿಂದ ನಾಳೆ ಧರ್ಮಸ್ಥಳ ಸತ್ಯಯಾತ್ರೆ. ನಾಳೆ 125ನೇ ಆವೃತ್ತಿಯ ಮನ್ ಕಿ ಬಾತ್ ಭಾರತೀಯ ಸಮುದಾಯ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಇದು ಆಕಾಶವಾಣಿ ಕಲಬುರಗಿ ನಿಲಯ. ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಶ್ರೀ ಗುರುಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ವಿಶೇಷ ಸರಣಿ ಕಾರ್ಯಕ್ರಮ, ತದನಂತರ ಮಣ್ಣಿನ ಮಗ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಅಫ್ಜಲ್ಪುರದ ಅಬ್ಬಾಸ್ ಅಲಿ ಲಾಡ್ಲೆ ಸಾಬ್ ಮುಲ್ಲಾ ಅವರೊಡನೆ ಸಂದರ್ಶನ, ಸಂದರ್ಶಕರು ಸೋಮಶೇಖರ ಹೆಸರುಳಿ. ಕೊನೆಯಲ್ಲಿ ಕೃಷಿ ಹಾಡುಗಳನ್ನು ಕೇಳುವಿರಿ. ಮೊದಲಿಗೆ ಕೆಲವು ಜಾಹೀರಾತುಗಳು. ಸ್ವತಂತ್ರ ದನದ ರಾನ್ಫೆನ್ ನಿಂದ ಬೆಳೆಗಳಲ್ಲಿ ರಸ ಹೀರುವ ಕೀಟಗಳಿಂದ ಸ್ವತಂತ್ರ ಸಿಗಲಿದೆ. ಬೆಸ್ಟ್ ಆಗ್ರೋ ಲೈಫ್ ಲಿಮಿಟೆಡ್ ನ ರಾನ್ಫೆನ್, ಇದು ರೈತರ ಮೊದಲ ಆಯ್ಕೆ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಪ್ರತಿ ಗುರುವಾರ ಮುಂಜಾನೆ 6:35ಕ್ಕೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ರಾಧ ನೋಡು, ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಕೊಳೆ ತಂದೆ. ಡೆಂಗು ಮತ್ತು ಚಿಕನ್ ಗುಣಿಯಿಂದ ತಪ್ಪಿಸ್ಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗೆ ಯಾರು ಹೇಳೇ ಇಲ್ಲ. ನಾನ್ ಹೇಳ್ತೀನಿ, ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರಗಳನ್ನ ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಡ್ರಮ್, ಬ್ಯಾರಲ್, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಯಿಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನ ಬಳಸಿ. ಡೆಂಗುವಿನ ಸೊಳ್ಳೆ ಹಗಲಿನಲ್ಲಿ ಕಚ್ಚುತ್ತವೆ, ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದರೆ ಡಾಕ್ಟರ್ ಸಲಹೆ ಪಡೆಯಿರಿ. ತಿಳಿತಾ? ತಿಳಿತು. ಮತ್ತೀಗ ಬೇರೆಯವರಿಗೂ ಸಹ ಹೇಳ್ತೀನಿ. ಇಂಥ ಸುಲಭವಾದ ಉಪಾಯ ನಿಮ್ಮದಾಗಿಸಿಕೊಳ್ಳಿ. ಡೆಂಗು ಚಿಕನ್ ಗುಣವನ್ನ ದೂರ ಓಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕ್ಯಾ ಆಪ್ ಜಾನ್ತೆ ಹೈ ಕಿ ಏಕ್ ಅಸಲಿ ಕಶ್ಮೀರಿ ಹ್ಯಾಂಡಿಕ್ರಾಫ್ಟ್ಸ್ ಕಿ ಏಕ್ ಖಾಸ್ ಪಹಚಾನ್ ಹೋತಿ ಹೈ? GI ಲೇಬಲ್ ಯಾನಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್. ಯೇ ಸಿರ್ಫ್ ಏಕ್ ಟ್ಯಾಗ್ ನಹಿ, ಏಕ್ ಭರೋಸಾ ಹೈ ಜೊ ಯೇ ಸುನಿಶ್ಚಿತ್ ಕರ್ತಾ ಹೈ ಕಿ ಜೋ ಭೀ ಆಪ್ ಖರೀದ್ ರಹೇ ಹೈ ವೋ ಅಸಲಿ ಕಶ್ಮೀರಿ ಹುನರ್ ಕಾ ನಮೂನಾ ಹೈ. ಪಶ್ಮೀನಾ ಕಾ ಖೂಬ್ಸೂರತ್ ಔರ್ ಬಾರೀಕ್ ಕಾಮ್ ಯಾ ಅಖರೋಟ್ ಕಿ ಲಕಡಿ ಪರ್ ಕಮಾಲ್ ಕಿ ಕಾರಿಗರಿ. ಹರ್ ಹ್ಯಾಂಡ್ ಕ್ರಾಫ್ಟೆಡ್ ಪೀಸ್ ಏಕ್ ಕಹಾನಿ ಕಹತಾ ಹೈ, ಕ್ಯೂಂಕಿ ಯೇ ಸದಿಯೋ ಪುರಾನಿ ಕಲಾ ಹೈ ಜಿಸೇ GI ಟ್ಯಾಗ್ ಸೇ ಅಶ್ಯೋರ್ ಕಿಯಾ ಜಾತಾ ಹೈ. ತೋ ಜಬ್ ಆಪ್ GI ಟ್ಯಾಗ್ ಕಶ್ಮೀರಿ ಹ್ಯಾಂಡಿಕ್ರಾಫ್ಟ್ಸ್ ಲೇತೆ ಹೈ, ಆಪ್ ಸಿರ್ಫ್ ಏಕ್ ಪ್ರಾಡಕ್ಟ್ ನಹಿ ಏಕ್ ವಿರಾಸತ್ ಕಾ ಹಿಸ್ಸಾ ಬನ್ತೆ ಹೈ. ಯೇ ಸಿರ್ಫ್ ಏಕ್ ಪೀಸ್ ನಹಿ, ये एक सपना है जो हमारे कश्मीरी कारीगर अपने हाथों के हुनर से सजाते हैं। तो अगली बार जब भी कश्मीरी हैंडीक्राफ्ट खरीदें, GI लेबल चेक करना ना भूलें, क्योंकि असली हुनर की अपनी एक पहचान होती है। तो आइए कश्मीर के लोकल आर्टिस्ट्स को एनकरेज करें, सिर्फ GI लेबल प्रोडक्ट्स को अपनाकर नकली को ना कहें। ये पैगाम आप तक लाया है डिपार्टमेंट ऑफ हैंडीक्राफ्ट्स एंड हैंडलूम कश्मीर। ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 85%-90% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಚದುರದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದಾಗ್ಯದ. ಕೆಲವು ಕಡೆಗಳಲ್ಲಿ ಒಳ್ಳೆ ಮಳೆ ಕೂಡ ಆಗುವುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಶೇಷ ಸರಣಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯರೇ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ಎಂದಿನಂತೆ ಅವರು ಸಾಕಷ್ಟು ವಿಚಾರಗಳನ್ನ ನಿಮ್ ಮುಂದೆ ಹಂಚಿಕೊಳ್ಳೋರಿದ್ದಾರೆ. ಇವತ್ತು ಲೋಭದಿಂದ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದ್ರೆ ಮೋಹದೆಡೆಗೆ, ಅಂದ್ರೆ ಮೋಹದ ಕುರಿತಾಗಿ ಅನೇಕ ವಿಚಾರಗಳನ್ನ ನಾವು ಇವತ್ತು ಸ್ವಾಮೀಜಿಯವರಿಂದ ತಿಳ್ಕೊಳ್ತಾ ಇದ್ದೇವೆ. ಏನ್ ಹೇಳ್ತೀರಾ ಸ್ವಾಮೀಜಿ ಮೋಹದ ಬಗ್ಗೆ? ಮೋಹ ಬೇಕು. ಚನ್ನಬಸವಣ್ಣವರ ಸೂತ್ರ ಹೇಳ್ತಾ ಇದ್ದೆ ನಾನು, ಪ್ರತಿಯೊಂದು ಗುಣಕ್ಕೂ ಕೂಡ ಅವರು ಸೂತ್ರ ಕೊಟ್ಬಿಟ್ಟಿದ್ದಾರೆ. ಹೌದು, ಮೋಹ ಬೇಕು ಗುರು ಲಿಂಗ ಜಂಗಮದಲ್ಲಿ, ಮೋಹ ಬೇಡ ಸಂಸಾರದಲ್ಲಿ. ಮೋಹ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ, ಅತಿಯಾದ ಪ್ರೀತಿ, ಕುರುಡು ಪ್ರೀತಿ ಅಂತ ಕರೀತಾರೆ. ಪ್ರೀತಿ ಕುರುಡು ಅಥವಾ ಪ್ರೇಮ ಕುರುಡು ಅಂತ ಹೇಳ್ತಿರ್ತಾರೆ. ಅಂದ್ರೆ ಅದು ಕೆಲವು ಸಾರಿ ಪೆಟ್ಟು ಕೊಟ್ಟರು ಕೂಡ ಅದನ್ನ ಬಿಡಕ್ಕೆ ತಯಾರಿರಲ್ಲ ಮನುಷ್ಯ. ಅದಕ್ಕೂ ಬಲಿಯಾದವನು ಪೆಟ್ಟು ಕೊಡ್ತಾ ಇರುತ್ತೆ ಅವನು, ಆ ವ್ಯಕ್ತಿ ಅಥವಾ ಪುರುಷ ಅಥವಾ ಮಹಿಳೆ. ಪರಸ್ಪರರಲ್ಲಿ ಯಾರು ಮೋಹಿಗಳಿರ್ತಾರೋ ಅದು ಎರಡು ಕಡೆ ಸೇಮ್ ಇರೋದಿಲ್ಲ. ಮೋಹದೊಂದು ಗುಣ ಅದು, ಒಂದ್ ಕಡೆಯಿಂದ ಪೆಟ್ಟು ತಿಂದ್ರು ಕೂಡ ಮತ್ತೂ ಮೋಹಕ್ಕೆ ಬಲಿಯಾಗ್ತಿರ್ತಾರೆ, ಅದು ಆಗ್ಬಾರ್ದು. ಅದಕ್ಕೆ ಈ ಮೋಹಕ್ಕೆ ಇನ್ನೊಂದು ಶಬ್ದ ಏನ್ ಹೇಳ್ತಾರೆ ಅಂದ್ರೆ ವ್ಯಾಮೋಹ ಅಂತ ಕೂಡ ಹೇಳ್ತಾರೆ, ಅಥವಾ ಮೋಹಾಂಧತೆ, ಮೋಹಾಂಧರು ಅಂತ ಹೇಳ್ಬಿಡ್ತಾರೆ. ಈ ಮತಾಂಧರು ಅಂತ ಹೆಂಗಂತಾರ ಹಂಗೆ ಮೋಹಾಂಧರು ಅಂತ ಹೇಳ್ತಾರೆ. ಮೋಹಾಂಧರಾಗ್ಬಾರ್ದು ನಾವು, ಮೋಹ ಇರ್ಬೇಕು. ಮೋಹ ಇರ್ಬೇಕು ಅಂದ್ರೆ ಈಗ ಒಂದು ತಾಯಿ ತನ್ನ ಮಕ್ಕಳನ್ನ ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡೋದು ಒಂಥರ ಮೋಹನೇ, ಅದು ಮೋಹನೇ. ಆದ್ರೆ ಕುರುಡಾಗ್ಬಾರ್ದು, ಅದು ಕುರುಡಾಗ್ಬಾರ್ದು. ಅಂದ್ರೆ ಈ ಒಂದು ಮಗು ತಪ್ಪು ಮಾಡ್ತಾ ಇದೆ ಅಂತ ಗೊತ್ತಿರುತ್ತೆ, ಗೊತ್ತಿದ್ರು ಕೂಡ ಅದ್ರ ಮೇಲೆ ಅತಿ ವ್ಯಾಮೋಹದಿಂದ ಅದೇನ್ ಮಾಡಿದ್ರು ಬಿಟ್ಟು ಬಿಡೋದಲ್ಲ, ಆಮೇಲೆ ದಂಡಸಂಗಿಲ್ಲ, ದಂಡಸಂಗಿಲ್ಲ ಹಂಗೆ, ಆಮೇಲೆ ಬೈಯಂಗಿಲ್ಲ ಅಥವಾ ಅದಕ್ಕೆ ಬುದ್ಧಿ ಹೇಳಂಗಿಲ್ಲ ಅಂದಾಗ ನಾವು ಅತಿ ಮೋಹ ಮಾಡಿದ್ರೆ ಒಂದ್ ಕಡೆ ಮಗು ಆಗ್ಬೋದು ಅಥವಾ ಶಿಷ್ಯ ಆಗ್ಬೋದು ಅಥವಾ ಯಾರೇ ಇದ್ರು ಅವ್ರು ಕೆಡ್ತಾ ಹೋಗ್ಬಿಡ್ತಾರೆ. ಹೌದು, ಆಮೇಲೆ ಮೋಹಿಗಳು ಕೊನೆಗೆ ದುಃಖಿಗಳೇ ಆಗ್ಬಿಡ್ತಾರೆ. ಅದಕ್ಕೆ ಚನ್ನಬಸವಣ್ಣವ್ರ ಏನ್ ಹೇಳೋದು ಅಂದ್ರೆ, ನಿನ್ನ ಈ ಮೋಹದ ಗುಣ ಇದೆಯಲ್ಲ, ಹುಟ್ಟು ಗುಣನಪ್ಪ ಅದು, ಅದನ್ನ ಬಿಡಕ್ ಬರಲ್ಲ. ನಿನ್ನ ಮೋಹ ಇರಲಿ ಯಾವ್ದ್ರ ಮೇಲೆ ಅಂದ್ರೆ ಗುರು ಲಿಂಗ ಜಂಗಮ. ಗುರುವಿನ ಮೇಲೆ ಮೋಹ ಅಂದ್ರೆ ಏನು ಅಂದ್ರೆ, ಈಗ ಗುರು ಒಬ್ರು ನಮ್ಗೆ ಯಾರೋ ಮಾರ್ಗದರ್ಶನ ಮಾಡೋರು ಇರ್ತಾರೆ, ಕಲಿಸೋರು ಇರ್ತಾರೆ ಶಾಲೆಗಳಲ್ಲಿ. ಈಗ ಹೈಸ್ಕೂಲ್ SSLC ಮತ್ತೆ PUCಗೆ ವಿಶೇಷವಾದ ಕ್ಲಾಸ್ ಹಾಕೋದು, ಆಮೇಲೆ ಎಕ್ಸ್ಟ್ರಾ ಕಾಳಜಿ ಮಾಡ್ತಾ, ವಿಶೇಷ ಕಾಳಜಿ ಮಾಡ್ತಾ ಹೇಳ್ಕೊಡ್ತಿರ್ತಾರೆ. ಅದು ಆ ಶಿಕ್ಷಕರ ಮೇಲೆ ವಿದ್ಯಾರ್ಥಿಗಳಿಗಿರುವ ಮೋಹ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಶಿಕ್ಷಕರ ಮೇಲೆ ಮೋಹ ಇರಬೇಕು. ಅಂದ್ರೆ ನಾನು ಕಲಿಬೇಕು, ಇನ್ನೂ ಜಾಸ್ತಿ ಕಲಿಬೇಕು, ನನ್ನ ಗುರುಗಳಿಗೆ ನಾನೆಂದು ನೋವು ಮಾಡಬಾರದು, ಅವರ ಆಸೆಗೆ ನಾನು ವಿರುದ್ಧ ಆಗಬಾರ್ದು ಅನ್ನುವಂತದ್ದು ವಿದ್ಯಾರ್ಥಿಗಳಲ್ಲೂ ಇರಬೇಕು. ಇಲ್ಲಿಂದ ಪ್ರಾರಂಭ ಆಗಿದ್ದು ಮುಂದೆ ಗುರು ಅಂದ್ರೆ ದೀಕ್ಷಾ ಗುರು ಲೆಕ್ಕಕ್ಕೆ ಬರ್ತಾರೆ. ಅಂದ್ರೆ ನಮಗೆ ನಮ್ಮ ಜೀವನದ ಮೂಲ ಸಿದ್ಧಾಂತವನ್ನೇ ತಿಳಿಸ್ಕೊಟ್ಟು, ನಮಗೆ ಯಾವುದು ನೋವನ್ನು ಉಂಟು ಮಾಡ್ತಿರ್ತದೋ ಆ ಬಂಧನದಿಂದ ಪಾರ್ ಮಾಡತಕ್ಕಂತ ದೀಕ್ಷಾ ಗುರುವಿಗೆ ಗುರು ಅಂತ ಹೇಳ್ತಾರೆ. ಅವರಲ್ಲಿ ಮೋಹ ಇಟ್ಟರೆ ಅವ್ರು ನಮ್ಮನ್ನು ಬಂಧನಕ್ಕೆ ಬೀಳಿಸಲ್ಲ, ನಿಜವಾದ ಗುರು ಬಂಧನಕ್ಕೆ ಬೀಳಿಸೋದಿಲ್ಲ. ಅದಕ್ಕೆ ಶಂಕರಾಚಾರ್ಯರು ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ. ಸತ್ಸಂಗದಲ್ಲಿ ಮೋಹ ಜಾಸ್ತಿ ಬರಲ್ಲ, ಎಲ್ಲಿ ಜಗಳ ಆಡ್ತಿರ್ತಾರಲ್ಲ ಅಲ್ಲೇ ಮೋಹ ಜಾಸ್ತಿ ಇರುತ್ತೆ. ನೋಡಿಬೇಕಾದ್ರೆ ಜಗಳ ಆಡ್ತಿರ್ತಾರೆ, ಮತ್ತೆ ಏನು ವಿಧಿ ಗಂಟು ಬಿದ್ದ್ಬಿಟ್ಟಿದ್ಯಾ ಮತ್ತೆ ಮರಿತಿರ್ತಾರೆ, ಮತ್ತೆ ಮೋಹ ಮತ್ತೆ ಜಗಳ. ಈ ಒಂದು ವಿಷವೃತ್ತ ಅಂತ ಕರೆಯೋಣ, ಇದು ಮುಂದುವರಿತಾನೆ ಇರುತ್ತೆ. ಆದ್ರೆ ಗುರುವಿನ ಕರುಣೆಯಿಂದ ಲಿಂಗವ ಕಂಡೆ ಜಂಗಮವ ಕಂಡೆ ಅಂತ ಹೇಳಿ ನಮ್ಮ ಅಕ್ಕ ಮಹಾದೇವಿ ಅವರು, ಹೌದು ಅವರು ಒಂದು ವಚನ ಹೇಳಿದ್ದಾರೆ. ಅದಂದ್ರೆ ಗುರು ಲಿಂಗ ಜಂಗಮ ಏನಿದವಲ್ಲ ಇವು ಒಂದೇ ರೇಷನ್ ಅಲ್ಲಿ ಬರ್ತಕ್ಕಂತ. ಗುರುವಿನ ಬಿಟ್ಟು ಲಿಂಗ ಇಲ್ಲ, ಲಿಂಗ ಬಿಟ್ಟು ಜಂಗಮ ಇಲ್ಲ, ಜಂಗಮ ಬಿಟ್ಟು ಪರಮಾತ್ಮ ಇಲ್ಲ. ಅಂದ್ರೆ ಲಿಂಗ ಮತ್ತು ದೇವರು ಒಂದೇ, ಲಿಂಗಕ್ಕೇನೆ ದೇವರು ಅಂತ ಹೇಳೋದು, ದೇವರಿಗೆ ಲಿಂಗ ಅಂತ ಹೇಳೋದು. ಆದ್ರಿಂದ ಗುರು ಅಂದ್ರೆ ಇಲ್ಲಿ ನಮ್ಮ ಎದುರಿಗೆ ನಿಂತ್ಕೊಂಡು ಉದ್ಧರಿಸ್ತಕ್ಕಂತ ದೀಕ್ಷಾ ಗುರು. ಅವರಲ್ಲಿ ಮೋಹ ಇದ್ರೆ ಅವ್ರು ನಮ್ಮನ್ನ ಪಾರ್ ಮಾಡ್ತಾರೆ. ಲಿಂಗದಲ್ಲಿ ಮೋಹ ಇರಲಿ, ಈಗ ಅಕ್ಕ ಮಹಾದೇವಿ, ಮೀರಾಬಾಯಿ, ಇನ್ನೂ ಅನೇಕ ಜನ ಶರಣ ಶರಣೆಯರು ಅತೀ ಮೋಹಿಗಳಾಗಿದ್ರು ಲಿಂಗದ ಬಗ್ಗೆ. ಲಿಂಗಕ್ಕಾಗಿ ಏನ್ ಬೇಕಾದ್ರೂ ತ್ಯಾಗ ಮಾಡ್ತಿದ್ರು. ಮಹಾದೇವಿ ಅಕ್ಕ ಅಂತ ಒಂದ್ ಕಡೆ ಅವ್ರ ತಾಯಿ ಬಹಳ ಅಡ್ಡಿಪಡಿಸ್ತಿರ್ತಾರೆ ಕಲ್ಯಾಣಕ್ಕೆ ಹೋಗಕ್ಕೆ. ಆವಾಗ ಒಂದು ಮಾತು ಹೇಳ್ತಾರ ಅವರು, ನಿನ್ನ ತಾಯಿತನವನ್ನು ಅಲ್ಲೇ ಹೋಗೆ ಅಂದ್ಬಿಡ್ತಾರೆ. ನಿನ್ ತಾಯಿತನೇ ಅಲ್ಲೇ ನಾನು ಶರಣರ ಪದ ತಲಕ್ ಹೋಗ್ಲೇಬೇಕು, ನಾನು ಸಾಧನೆ ಮಾಡ್ಬೇಕು, ನೀನ್ ಇಲ್ಲಿದ್ರೆ ನನ್ನ ಬಂಧನಕ್ಕೆ ಬೀಳಿಸ್ತೀಯ, ನಾನು ಶರಣರ ಅನುಭವ ಮಂಟಪಕ್ಕೆ ಹೋಗ್ಲೇಬೇಕು. ಆದ್ರಿಂದ ನಿನ್ನ ತಾಯಿತನವನ್ನು ಅಲ್ಲೇ, ಅಷ್ಟು ಮಟ್ಟಿಗೆ ಅವರು ತ್ಯಾಗಿಗಳಾಗ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡ್ತೇವೆ ಶರಣರು ಮತ್ತೆ ದಾಸರು ಸಂತರು ಇವರೆಲ್ಲ ಅಂದ್ರೆ ಆಧ್ಯಾತ್ಮದೆಡೆಗೆನೆ ಹೋದ್ರು, ಸಂಸಾರವನ್ನ ಬಿಟ್ಟು ತಂದೆ ತಾಯಿ ಅದರಲ್ಲಿ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಕನಕದಾಸರು ಹೇಳಿದಾರಲ್ಲ ಆ ಗೀತೆಯಲ್ಲೂ ಹಾಗೆ ಹೇಳ್ತಾರೆ, ಎಲ್ಲರನ್ನೂ ಎಲ್ಲವನ್ನು ಬಿಡ್ತೇನೆ ಹರಿ ನಿನ್ನ ಚರಣಗಳ ಕಮಲದೊಳಗೆ ನಾನಿರ್ತೇನೆ. ಯಾಕೆ ಅಂದ್ರೆ ಈಗ ತಂದೆ ತಾಯಿ ಬಂಧು ಬಳಗ ಹೊರಗಿರ್ತಾರೆ, ಅವ್ರನ್ನ ಬಿಡಬಹುದು. ಹರಿಯ ಚರಣ ಮೇಲ್ನೋಟಕ್ಕೆ ನಿಮಗೆ ಗುಡಿಲಿ ಕಾಣಿಸಬಹುದು ಅಥವಾ ಇನ್ನೆಲ್ಲ ಕಾಣಿಸಬಹುದು, ಆದ್ರೆ ಆ ಪರಮಾತ್ಮನ ಚರಣದ ಗುರುತು, ಆ ಪರಮಾತ್ಮನ ಚರಣದ ಏನ್ ಅಂಶ, ಆತ್ಮ ನಮ್ಮ ಹೃದಯದಲ್ಲೇ ಇದೆಯಲ್ಲ, ಹೇಗೆ ತೊರೀತೀರಾ ನೀವು, ತೊರೆಯಕ್ ಬರೋದೇ ಇಲ್ಲ. ಆದ್ರಿಂದ ಅವರು ಎಲ್ಲವನ್ನೂ ಬಿಟ್ಟು ಪರಮಾತ್ಮನ ಕಡೆಗೆ ಯಾಕೆ ಹೋದ್ರು ಅಂದ್ರೆ ಅದ ಅಂತಿಮ ಸಿದ್ಧಿ, ಅಂತಿಮವಾಗಿ ಅದೇ ಉಳಿಯೋದು. ಇನ್ನು ಜಗತ್ನಲ್ಲಿ ಮೃತ್ಯು ಅನ್ನುವಂಥದ್ದು ನಮ್ಮಿಂದ ಎಲ್ಲವನ್ನೂ ಕಸ್ಕೊಳ್ಳುತ್ತೆ, ನಮ್ಮ ದೇಹವನ್ನೇ ಕಸ್ಕೊಂಡ್ ಬಿಡುತ್ತೆ. ಆದ್ರೆ ಆ ಪರಮಾತ್ಮನ ಅಂಶ ಏನಿದೆಯಲ್ಲ ಅದು ಜನ್ಮ ಜನ್ಮಕ್ಕೆ ಸಾಗಿ ಸಾಗಿ ಬರ್ತಾ ಇರುತ್ತೆ ನಮ್ ಜೊತೆಗೆ. ಆದ್ರಿಂದ ತೊರೆಯೋದಕ್ ಬರೋದೇ ಇಲ್ಲ, ತೊರೆಯೋದಕ್ಕಾಗಲ್ಲ. ಆದ್ರಿಂದ ಲಿಂಗದಲ್ಲಿ ಮೋಹ ಇರಲಿ, ಜಂಗಮದಲ್ಲಿ ಮೋಹ, ಜಂಗಮ ಅಂದ್ರೆ ಸಮಾಜ ಅಂತ ಕೂಡ ನಾವು ಅರ್ಥ ತಗೋಬಹುದು. ಜಂಗಮ ಅಂದ್ರೆ ತ್ಯಾಗಿಗಳು, ಯೋಗಿಗಳು, ಸಿದ್ಧಪುರುಷರು, ಅವ್ರಿಗೆ ಜಂಗಮ ಅಂತ ಹೇಳ್ತಾರೆ. ಆದ್ರೆ ಸಮಾಜ ಅಂತ ಕೂಡ ಅರ್ಥ ತಗೋಬಹುದು, ಸಮಾಜ ಸೇವೆ ಮಾಡೋದ್ರಲ್ಲಿ ಮೋಹ ಇರಲಿ. ಈಗ ಮದರ್ ತೆರೇಸಾ ಅವರು ನಿಮಗೆ ನೆನಪಿಗೆ ಬರ್ತಾರೆ, ಸೇವೆ ಅಂದ ಕೂಡ್ಲೆ ಮದರ್ ತೆರೇಸಾ ಕುಷ್ಠರೋಗಿಗಳನ್ನ ಒಂದ್ ಮಗು ಬಿದ್ದಿದ್ರೆ ಎತ್ಕೊಂಡ್ ಬಂದು ಅದ್ರ ಗಾಯ ತೊಳೆದು ತಾವೇ ಔಷಧಿ ಹಚ್ತಿದ್ರು, ಇದು ಮೋಹನೆ. ಆದ್ರೆ ಇದು ಬಂಧನಕ್ಕೀಡು ಮಾಡುವ ಮೋಹ ಅಲ್ಲ, ನೊಬೆಲ್ ಪ್ರೈಸ್ ಕೊಡಿಸ್ತಕ್ಕಂತ ಭಾವಬಂಧನ ಬಿಡಿಸಿ ಸಮಾಜದ ಬಗ್ಗೆ. ಆ ಮಗು ಅವ್ರದ್ದಲ್ಲ, ಯಾರದ್ದೋ ಮಗು ಇರಲಿ, ಆದ್ರೆ ಇದು ಪರಮಾತ್ಮನ ಮಗು, ಪರಮಾತ್ಮನ ಅಂಶ. ಅವ್ರಿಗೆ ಅಂತ ಮೋಹದಿಂದ ಅವ್ರ ಬಂಧನಕ್ಕೀಡಾಗ್ಲಿಲ್ಲ, ನೊಬೆಲ್ ಪ್ರೈಸ್ ತಗೊಂಡ್ರು. ಅಂದ್ರೆ ಅಂತಹ ಒಂದು ಶಕ್ತಿ ಇದೆ ಇದಕ್ಕೆ. ಆ ಮೋಹ ಅನ್ನುವ ಗುಣವನ್ನ ನಾವು ಸೇವೆಗೆ ಕನ್ವರ್ಟ್ ಮಾಡ್ಕೊಂಡ್ರೆ, ಸೇವೆಗೆ ಪರಿವರ್ತನೆ ಮಾಡ್ಕೊಂಡ್ರೆ ಅದು ನಮ್ಮನ್ನು ಉದ್ಧರಿಸಬಲ್ಲದು, ಜಗತ್ತನ್ನು ಉದ್ಧರಿಸಬಲ್ಲದು. ಈ ನಮ್ಮ ದೇಶ ಪ್ರೇಮಿಗಳಿದಾರಲ್ಲ ಅವ್ರಿಗಿಂತ ವ್ಯಾಮೋಹಿಗಳು ಯಾರಿದ್ದೀವಿ ನಾವು? ದೇಶ ಸ್ವಾತಂತ್ರ್ಯ ಗಳಿಸಬೇಕು ಅಂತ ಹೇಳಿ ಅವರು ಬ್ರಿಟಿಷ್ ಕೊಡ್ತಕ್ಕಂತ ಎಂತ ಶಿಕ್ಷೆಯನ್ನಾದ್ರೂ ಸಹಿಸಿಕೊಂಡ್ರು. ಹೌದು, ಚಿತ್ರಹಿಂಸೆಯನ್ನ ಸಹಿಸಿಕೊಂಡು ಕಾಡು ಮೇಡು ಅಲೆದು ಆಮೇಲೆ ಆ ಕರಿ ನೀರಿನ ಶಿಕ್ಷೆ ಅಂತ ಕೊಡ್ತಿದ್ರು. ಅಂಡಮಾನ್ ನಿಕೋಬಾರ್ ತಗೊಂಡ್ ಹೋಗ್ಬಿಟ್ರೆ ಒಂದ್ ವರ್ಷದಲ್ಲಿ ಸತ್ತೆ ಹೋಗ್ಬಿಡ್ತಿದ್ರು, ಗಾಣಕ್ಕೆ ಕಟ್ಟಿ ಹೆಣಸ್ತಾ ಇದ್ರು. ಆದ್ರೂ ಕೂಡ ಅವರು ನಾವು ದೇಶಕ್ಕೆ ಹೋರಾಟ ಮಾಡಲ್ಲ ತಪ್ಪು ಒಪ್ಕೊಂಡ್ವಿ ಅಂತ ಅಂತಿರ್ಲಿಲ್ಲ. ಆ ಜೀವ ಬಿಡ್ತಿದ್ರೆ ಹೊರತು ಇಂಥ ವ್ಯಾಮೋಹಿಗಳು ನಿಮ್ಗೆ ಇವಾಗ ಯಾರು ಸಿಗ್ತಾರೆ? ಯಾರು ಸಿಗಲ್ಲ. ಈಗಿರುವ ವ್ಯಾಮೋಹ ಜಾಸ್ತಿ ಇದೆ, ಅತಿ ವ್ಯಾಮೋಹನೇ ಸ್ವಾರ್ಥ ವ್ಯಾಮೋಹ, ಸ್ವಾರ್ಥ ಪ್ರೇರಿತ, ಅದರಲ್ಲೂ ಧನ ವ್ಯಾಮೋಹನೇ ತುಂಬಾ ಅಂತ ಹೇಳಬಹುದು. ಕನಸಿನಲ್ಲೂ ದುಡ್ಡು ಎಣಿಸೋರೆ ಜಾಸ್ತಿ ಅಂತ ಅನ್ಕೊಳ್ಳೋಣ. ಕೇಳುಗ್ರೆ, ಮೋಹದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ವಿ, ಆದ್ರೆ ವೇಳೆ ಆಗ್ತಾ ಬಂತು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಕೇಳೋಣ ಮಣ್ಣಿನ ಮಗ. ಮಣ್ಣಿನ ಮಗ. ಇವತ್ತಿನ ಕಾರ್ಯಕ್ರಮದೊಳಗ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಅಫ್ಜಲ್ಪುರದ ಅಬ್ಬಾಸ್ ಅಲಿ ಲಾಡ್ಲಿ ಸಾಬ್ ಮುಲ್ಲಾ ಅವರೊಂದಿಗೆ ಸಂದರ್ಶನವನ್ನ ಕೇಳೋಣ. ಇವರನ್ನ ಸಂದರ್ಶಿಸುವವರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು, ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕುರಿ ಸಾಕಾಣಿಕೆಯ ಅನುಭವದ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಅಫ್ಜಲ್ಪುರದ ಅಬ್ಬಾಸ್ ಅಲಿ ಲಾಡ್ಲೆ ಸಾಬ್ ಮುಲ್ಲಾ ಅವರು ಕುರಿ ಸಾಕಾಣಿಕೆ ಮಾಡಿ ಸಾಕಷ್ಟು ಅನುಭವವನ್ನು ಗಳಿಸಿದ್ದಾರೆ. ಅವರು ಯುವ ರೈತರು, ಆದರೂ ಕೂಡ ಕುರಿ ಸಾಕಾಣಿಕೆಯೊಳಗೆ ಸಾಕಷ್ಟು ಅನುಭವ ಆದ ಅವರ ಒಂದು ಏನು ಕಾರ್ಯ ಇದೆ ಅದು ನಮಗೆಲ್ಲರಿಗೂ ಮಾದರಿಯಾಗಬೇಕು, ವಿಶೇಷವಾಗಿ ಯುವ ರೈತರಿಗೆ ಮಾದರಿ ಆಗುವುದು ಅಂತೇಳಿ ನಾವು ಭಾವಿಸ್ತೀವಿ. ಅಬ್ಬಾಸ್ ಅಲಿ ಲಾಡ್ಲೆ ಸಾಬ್ ಮುಲ್ಲಾ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ತಾವು ಅಫ್ಜಲ್ಪುರದೊಳಗೆ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ? ಹಾಂ ಸರ್. ಈ ಕುರಿ ಸಾಕಾಣಿಕೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ನಿಮ್ಮದು ಅಥವಾ ಯಾರಾದರೂ ನಿಮಗೆ ಹೇಳಿದ್ರು ಇದನ್ನ? ಮೊದಲು ನಾವು ಕುರಿ ಸಾಕಣೆ ಮಾಡಬೇಕು ಅಂತ ವಿಚಾರ ಬತ್ತ ಸರ್, ಅದಕ್ಕೆ ಮೇನ್ ಮಾರ್ಗದರ್ಶನ ಮುಖ್ಯ ಐತೆ ಸರ್. ಅದ ಸಲುವಾಗಿ ಗುಲ್ಬರ್ಗ ಕೆವಿಕೆಗೆ ಭೇಟಿ ಕೊಟ್ಟೆವು ಸರ್. ರಾಜು ಸರ್ ತೆಗಿಯಾಳಿ ಮಂಜುನಾಥ್ ಸರ್ ಅವರ ಮಾರ್ಗದರ್ಶನದಾಗ ಇದು ನಾವು ಕುರಿ ಸಾಕಾಣಿಕೆ ಆರಂಭ ಮಾಡಿದೆ ಸರ್. ಫಸ್ಟ್ ಗೆ 7-8 ಕುರಿ ತಂದು ಸಾಕಾಣಿಕೆ ಚಾಲು ಮಾಡಿದ ಸರ್. ಹಂತ ಹಂತವಾಗಿ ಬೆಳೆಸಿ ಈಗ 120 ಕುರಿಗಳಿವೆ ಸರ್. ಅದ್ರಾಗ ಹೆಣ್ಣು ಇಟ್ಕೋತೀನಿ ಸರ್, ಗಂಡು ಮಾರಾಟ ಮಾಡಿ ವರ್ಷಿಗೆ 5-6 ಲಕ್ಷ ರೂಪಾಯಿ ಕಳಿಸ್ತೀನಿ ಸರ್. ಅದ ಬಂದಂತ ಗೊಬ್ಬರನ ಭೂಮಿಗೆ ಹಾಕ್ತೀನಿ ಸರ್. ಈಗ ನೀವು ಶುರು ಮಾಡಿದ್ದು ಯಾವಾಗ ಇದು? ನಾವು ಮತ್ತ 3 ವರ್ಷ ಆಯ್ತು ನೋಡಿ ಸರ್. 3 ವರ್ಷ ಆಯ್ತು. 3 ವರ್ಷದ ಹಿಂದೆ ನೀವು 7 ಕುರಿಗಳಿಂದ ಶುರು ಮಾಡಿದ್ರಿ? ಶುರು ಮಾಡಿದ್ದೀನಿ ಸರ್. ಎಲ್ಲಿಂದ ತಂದ್ರಿ ಕುರಿಗಳನ್ನು? ನಾವು ಇಲ್ಲಿ ಕೆಂಗುರಿ ಸರ್, ಶಾಪುರ್. ಪೈಲೆ ಆಡ ಸಾಕಿದ್ದು ಸರ್, ಆಡ ಸರಿಯಾಗಿ ಬೆಳವಣಿಗೆ ಆಗಲ್ಲ ಇತ್ತು ಸರ್, ಮರಿ ಲೇಟ್ ಮಾಡಿ ಹೊಂಟು ಸರ್. ಅದರಿಂದ ಅಷ್ಟೊಂದು ಲಾಭ ಬರಲಿಲ್ಲ ಸರ್, ಅದು ತೆಗೆದಕ್ಕೆ ಕೆಂಗುರಿ ಮಾಡಿದ್ರು ಸರ್. ಕೆಂಗುರಿದಿಂದ ಮರಿ ಸರಿಯಾಗಿ ಮಾರಾಟಕ್ಕೆ ಹೊಂಟು ಸರ್, ಈಗ ಅದೇ ಮುಂದುವರಿಸ ಹೊಂಟಿನಿ ಸರ್. ಒಂದು ಸೂಲ್ನೊಳಗೆ ಎಷ್ಟು ಸರ್? ಅದಕ್ಕೆ ಮೇನ್ ಸರಿಯಾಗಿ ಫುಡ್ ಬೇಕು ಸರ್. ಮಳೆಗಾಲದಾಗ ಅದಕ್ಕೆ ಇಮ್ಯುನಿಟಿ ಫುಲ್ ಕಮ್ಮಿ ಆಗ್ತದೆ ಸರ್. ಅದಕ್ಕೆ ಏನು ಸರ್, ಕಾಳು ಅವು ಇವು ಜಾಸ್ತಿ ತಿನ್ಸ್ಬೇಕು ಸರ್. ಬರೀ ಒಂದು ಹುಲ್ಲಿಂದೇ ಅದಕ್ಕೆ ಭರ್ಪೂರ ಆಹಾರ ಸಿಗಲ್ಲ ಸರ್. ಶರೀರಕ್ಕೆ ಎಲ್ಲ ಆಹಾರ ಬೇಕಂದಾಗಿ ಅದು ಮರಿ ಸರಿಯಾಗಿ ಬೆಳವಣಿಗೆ ಹೊಂದ್ತದೆ ಸರ್. ಏನೇನು ಮಾಡ್ತೀರಿ ನೀವು? ನಾವು ಮೆಕ್ಕೆಜೋಳ ಬೆಳಿತೀನಿ ಸರ್ ಒಂದಾಗ್ರಿ, ಹೆಡ್ಲೋಜರ್ ಅದ ಸರ್, ಸೂಪರ್ ಮೇಪಿಯರ್ ಅದರಿ, ಮತ್ತ ಅಲ್ಲಿ ಕಾಳ ಇವು ತಂದು ಮೇನ್ ಸರ ಒಂದ್ ಕುರಿ ಕಟ್ಟದ ಐದು ತಿಂಗಳಿಗೆ ಐದು ದಿನಕ್ಕೆ ಐತದ ಸರ್. ನಾಲ್ಕು ತಿಂಗಳ ತಾಯಿ ಹೊಟ್ಟೆಗ ಬೆಳವಣಿಗೆ ಆಗಲ್ಲ ಸರ್, ಐದನೇ ತಿಂಗಳ 70% ಜಾಸ್ತಿ ಬೆಳೀತದ ಸರ್. ಅವಾಗ ಏನ್ ಮಾಡ್ತೀನಿ ಸರ್, ಅದಕ್ಕೆ ಕೊಬ್ಬಿನ ಅಂಶ ಮಿನರಲ್ ಮಿಕ್ಸರ್ ಇಂಥವ್ ಹಾಕಿ ಜಲ್ದಿ ಕೊಟ್ಟಲ್ದು ಮರಿ ಏನ್ ಮಾಡ್ತದ ಸರ್, ದಷ್ಟಪುಷ್ಟವಾಗಿ ಅಲ್ಲಿದಿಂದ ಆರೋಗ್ಯವಾಗಿ ಬರ್ತದ ಸರ್. ನಮಗ ಮುಂದೇನಾಗ್ತದ ಸರ್, ಅದು ದಿನ ದಿನ ದಿನ ಹಾಲು ಪ್ರೊಡಕ್ಷನ್ ಹೆಚ್ಚಾಗ್ತದ ಸರ್ ತಾಯಿಗೆ, ಅದು ಜಲ್ದಿ ಮಾರಾಟಕ್ಕಾಗಿ ಬರ್ತದ ಸರ್. ನಾನು 3 ತಿಂಗಳ ಮರಿ ನಾವು 600 ರೂಪಾಯಿ ಮಾಡ್ತೀನಿ ಸರ್. ಹೌದಾ? ಈಗ ಈ ತರ ಆರೈಕೆ ಮಾಡಬೇಕು ಅಂತ ಹೇಳಿ ನಿಮಗ ಕೆವಿಕೆದವರು ಮಾರ್ಗದರ್ಶನ ಮಾಡ್ತಾರೆ? ಇನ್ನೂ ನಾ ಏನೇ ಸ್ವಲ್ಪ ನನ್ನ ಕಡೆ ಅಲ್ಲಿ ಆ ಮಾರ್ಗದರ್ಶನ ಮುಖಾಂತರ ನಾ ಮಾಡ್ಕೋತಿರ್ತೀನಿ ಸರ್. ಈಗ ನಿಮ್ ಜಮೀನ್ ಎಷ್ಟದ? 3 ಎಕರೆ 20 ಗುಂಟ ಸರ್. 3 ಎಕರೆ 20 ಗುಂಟದೊಳಗ ನೀವು ಏನು ಮೇವು ಅದೆಲ್ಲ ಬೆಳೆಯುತ್ತೀರಿ? ಮುಂಗಾರಿ ಸರ ಮೆಕ್ಕೆಜೋಳ ಹಾಕ್ತೀನಿ ಸರ್, ಹಿಂಗಾರಿ ಜೋಳ ಗೋಧಿ ಕಡಲೆ ಹಾಕೋತೀನಿ ಸರ್. ಅಂದ್ರೆ ಕುರಿಗೆ ತಿನ್ನತಕ್ಕಂಥವೇ ಹಾಕೋತೀನಿ ಸರ್ ನಾನು, ಅದು ಬಂದದ್ದು ಕುರಿಗಳಿಗೆ ತಿನ್ನಿಸ್ತೀನಿ. ಮೇವು ಅವಕು ಆಗಿರ್ಬೇಕು, ನಮ್ಗೆ ಕಾಳನು ಆಗಿರ್ಬೇಕು ಸರ್, ಮಾಡ್ತೀನಿ ಸರ್. ಇನ್ ನೀರಾವರಿ ವ್ಯವಸ್ಥೆ? ನೀರಾವರಿ ಯಾವ ಸರ್? ನೀರಾವರಿ. ಈಗ 120 ಕುರಿ ತನಕ ಬಂದಿರಿ ಇಲ್ಲಿ, 7 ಕುರಿ ಇದ್ದಿದ್ದು 120 ಕುರಿ, ಅದು ಎಲ್ಲಿ ತನಕ ಇದನ್ನು ವಿಸ್ತಾರ ಮಾಡಬೇಕು? ನಾನು 750 ಮಾಡ್ಬೇಕು ಸರ್, ಅನ್ನು ಹೈಟೆಕ್ ಶೆಡ್ ಮಾಡಿ ಕುರಿ ಗೊಬ್ಬರ ಕಡ್ಯಾಕ್ ಮಾಡ್ಬೇಕು ಸರ್. ಅದರಿಂದ ಎಲ್ಲಾ ರೈತರಿಗೆ ವಿಷಮುಕ್ತ ಗೊಬ್ಬರ ಕೊಡಬೇಕು ಅಂತ ಹೇಳಿ ನನ್ನ ಐಡಿಯಾ ಸರ್. ಕೆಲವು ಕೋಳಿ ಸಾಕಾಣಿಕೆ ಮಾಡಬೇಕು ಅನ್ನುವುದು ನನ್ನ ಆಸೆ ಸರ್. ಇದಕ್ಕೆಲ್ಲ ರಾಜು ಸರ್ ತೆಗೇಳಿ ಅವರ ಮಾರ್ಗದರ್ಶನದಾಗ ಬೆಳೆಸಬೇಕನ್ನೋದು ನಂದು ಆಸೆ ಸರ್. ಅಂದ್ರೆ ವಿಸ್ತಾರ ಮಾಡಬೇಕು. ಮತ್ತೆ ಗೊಬ್ಬರ ಈಗ ನೀವೇನಾದ್ರೂ ನಿಮ್ಮ ಹೊಲಕ್ಕೆ ಅಷ್ಟೇ ಹಾಕ್ತಾ ಇದ್ರು? ನಾ ಸರ ಈಗ ಹಾಕಿನ ಸರ, ಈಗ ಮಾರಾಟ ಮಾಡ್ತೀನಿ ಸರ್, ವರ್ಷಿಗೆ 1 ಲಕ್ಷ ರೂಪಾಯಿ ಬರ್ತದೆ ಸರ್. ಹೌದೇನು? ಗೊಬ್ಬರದಿಂದ? ಗೊಬ್ಬರದಿಂದ ಸರ್. ಈಗ ಕುರಿ ನಿಲ್ಸುದು ಅಂತ ಹೇಳಿ ಅಂತಂತಾರೆ, ಅಂತದ್ದೇನಾದ್ರೂ ತಾವು ಮಾಡ್ತಾ ಇದ್ರಿ? ನಿಲ್ಸು ಯಾರಾದ್ರೂ ಕೇಳ್ತಾ ಇದ್ದಾರೆ? ಅಲ್ಲಿ ಆಜುಬಾಜು ಸರ ಕುರಿಗಳು ಹಾಕ, ನನ್ ದುಡ್ಡಿಗೆ ತರ್ತೀನಿ ಸರ್ ನಾನು ಜಾಸ್ತಿ. ಹೌದೇನು? ಅಂದ್ರೆ ಬೇರೆ ಕಡೆಯಲ್ಲಿ ನಿಲ್ಸೋದಿಲ್ಲ ಸರ್. ಈಗ ನಿಮ್ಮಲ್ಲಿ ಏನು ಭೂಮಿ ಅದ? ಕುರಿ ಗೊಬ್ಬರದಿಂದ ಸಾಕಷ್ಟು ಶ್ರೀಮಂತ ಆಗಿರ್ತಾವ. ಹೌದಾ? ನೆಲದೊಳಗೆ ಸಾಕಷ್ಟು ಸತ್ವ ಬೆಳೆದಿರ್ತಾವ. ಮೇಲ ಮೇಲ ಬರೀ ಅದೇ ಗೊಬ್ಬರ ಇರೋದ್ರಿಂದ ಬೆಳೆಗಳಿಗೆ ಏನಾದ್ರೂ ತೊಂದರೆ ಆಗುವಂತದ್ದೇನು? ಅಂದ್ರೆ ಸರ್ ಜಾಸ್ತಿ ಹಾಕೋದ್ರಿಂದ ಮಳೆ ಕಮ್ಮಿ ಐತಲ್ ಸರ್, ಅದು ಜಾಸ್ತಿ ಏಕದಮ ಬಾಡುವ ಚಾನ್ಸಸ್ ಜಾಸ್ತಿ ಇರ್ತದೆ ಸರ್. ಒಂದ್ ವರ್ಷ ಹಾಕುದಂದ್ರೆ 2 ವರ್ಷ ಮತ್ತೆ ಹಾಕಲ್ ಸರ್, ಅದು ಇದ್ದಿದ್ದು ಮತ್ತವ್ರಿಗೆ ಮಾರಾಟ ಮಾಡ್ತೀರಿ. ಮತ್ತೆ 2-3 ವರ್ಷ ಆಗ ಭೂಮಿ ನಮಗ್ ಗೊತ್ತಾಗ್ತದೆ ಸರ್, 7 ಜಾಸ್ತಿ ಕೊಡಲ್ಲ, ಮತ್ತೆ ಭೂಮಿಗೆ ಖಾತಾ ಸೇರಿಸಬೇಡ. ಈಗ ನೀವು ಕುರಿ ಮಾರಾಟ ಎಲ್ಲಿ ಮಾಡ್ತೀರಿ? ನಮ್ಗೆ ಸರ್ ನಮ್ ಕುರಿಗಳು ಮರಿಗಳು ಚಲೋ ಇದ್ದಿರಲ್ಲ ಸರ್, ದಲ್ಲಾಳಿಗಳು ಅವ್ರು ಇಲ್ಲೇ ಬಂದೇ ಖರೀದಿ ಮಾಡ್ತಾರೆ ಸರ್. ನಿಮ್ಮಲ್ಲೇ ಬಂದ? ನಮ್ಮಲ್ಲೇ ಬಂದೇ ಖರೀದಿ ಮಾಡ್ತಾರೆ. ಅಡ್ವಾನ್ಸ್ ರೊಕ್ಕ ಕೊಡ್ತಾರೆ ಸರ್? ಮಾತ್ರ ಬರೋಬರಿ. ಈಗ ನಿಮ್ಗೆ ರೇಟ್ ಗೊತ್ತಾಗ್ತದೆ ಸರ್? ಗೊತ್ತಾಗ್ತದೆ. ಇದು ಒಂದು ಮರಿ ನಮ್ಗೆ ತೂಕ ಗೊತ್ತಾಗ್ತದೆ ಸರ್, ನನ್ನಲ್ಲಿ ತೂಕ ಇಷ್ಟ ಅದ, ಈ ಮರಿ ಈ ಸೈಜ್ ನೇ ಮಾರಾಟ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಅಂದ್ರೆ ತೂಕಕ್ಕೆ ಯಾವ ರೀತಿ ಮಾರಾಟ? ಅಂದ್ರೆ ತೂಕ ಅಲ್ಲ ಸರ್, ನಮ್ಗೆ ಅದು 6-7 ಸಾವಿರ ರೂಪಾಯಿ ಮಾರಾಟ ಮಾಡ್ತೇವೆ ಸರ್. ಅಂದ್ರೆ ಎಷ್ಟು ಕಿಲೋ ಇರ್ತದೆ? 20 ಕೆಜಿ ತಕ 15-16 ಕೆಜಿ ತಕ ಇರ್ತದೆ ಸರ್. ಹೌದಾ? 15-20 ಕೆಜಿಗೆ 6-7 ಸಾವಿರ ರೂಪಾಯಿ ಮಾರಾಟ ಮಾಡ್ತೀರಿ. ಗರಿಷ್ಠ ಮಾರಾಟ ಮಾಡಿದ್ದೆ ಅಷ್ಟು? ನಾವು ಲಾಸ್ಟ್ 8 ಸಾವಿರ ತಕ ಮಾಡಿದ್ದೀವಿ. 8 ಸಾವಿರ ತನಕ? ಅಗದಿ ಕಡಿಮೆ ಕಡಿಮೆ ಅಂತಂದ್ರೆ? ಕಡಿಮೆ ಅಂದ್ರೆ 5-6 ಸಾವಿರ ಸರ್. ಹೌದಾ? ಫಸ್ಟ್ ಗೆ ಸ್ಟಾರ್ಟಿಂಗ್ ಸರ್, ಆದ್ರ ನಾ ಈಗ ಇರಲಿಲ್ಲ ಸರ್, ಈಗ ಜಾಸ್ತಿನೇ ಮಾರಾಟ ಮಾಡ್ಲಾಗತ್ತೀನಿ ಸರ್. ಅನುಭವ ಜಾಸ್ತಿ ಆದಂಗ ಅದಕ್ಕೆ ನಾವು ಏನೇನು ಫುಡ್ ಹೆಂಗ ಔಷಧ ನಾವು ಸರಿಯಾಗಿ ವ್ಯಾಕ್ಸಿನ್ ಮಾಡ್ತೀನಿ ಸರ್. ಜೂನ್ ಜುಲೈ ಅದಕ್ಕೇನ ETPPR FMD ಡಿವಾರ್ಮಿಂಗ್ ಕರೆಕ್ಟ್ ಮಾಡ್ತೀನಿ ಸರ್. 3 ತಿಂಗಳಿಗೊಮ್ಮೆ ಡಿವಾರ್ಮಿಂಗ್ ಮಾಡ್ಬೇಕು ಸರ್ ಕಂಪಲ್ಸರಿ. ಹೊರಗೆ ಬಹಳ ಮೈತದಲ್ ಸರ್, ಜಂತಿನ ಹುಳಿನ ಬಹಳ ಸಮಸ್ಯೆ ಇರ್ತದೆ ಸರ್. ಒಮ್ಮೆ ಶರೀರದ ಜಂತು ಹುಳ ಆಯ್ತಲ್ ಸರ್, ಅದು ಅಟ್ಯಾಕ್ ಆಯ್ತಂದ್ರೆ ಅದು ನಾವ್ ಏನ್ ತಿನ್ಸೋದು ಬೆಳವಣಿಗೆ ಹೊಂದಲ್ ಸರ್, ಒಟ್ಟು 6 ಅವೇ ಇದ್ದಿತ್ತ ಸರ್ ಜಂತು. ಡಿವಾರ್ಮಿಂಗ್ ಕರೆಕ್ಟ್ ಮಾಡ್ತೀನಿ ಸರ್. ಈಗ ಎಲ್ಲ ಮಂಜುನಾಥ್ ಸರ್ ರಾಜು ಸರ್ದಿಂದ ಅವರು 10-15 ದಿನ ಟ್ರೈನಿಂಗ್ ತೋರ್ ಸರ್, ಅದೇ ಮಾರ್ಗದರ್ಶನ ಮುಖಾಂತರ ನಾ ಸಾಕಾಣಿಕೆ ಮಾಡ್ಕೋತ ಹೋಗಿನ ಸರ್. ಇನ್ನೂರಿಗೆ ಲಾಸ್ ಅನ್ನೋದೇ ಇಲ್ಲ ಸರ್. ಅಡ್ಡಿಲ್ಲ. ಈಗ ನೀವು ಅಫಜಲ್ಪುರದೊಳಗಿರ್ತೀರಿ, ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತ ಕುರಿಗಳ ಆರೋಗ್ಯದೊಳಗೆ, ಅವಾಗ ಅಲ್ಲಿ ನಿಮಗೆ ಸಮೀಪ ಡಾಕ್ಟರ್ ಸಿಗ್ತಾರೆ? ನಾಳೆ ಇನ್ನೂವರೆಗೆ ನನ್ನ ಅನುಭವ ಪ್ರಕಾರ ನಾ ಮಾಡಿನಿ ಸರ್. ಒಂದ್ ಲಾಸ್ ಐತಲ್ ಸರ್, ಅದು ನಮ್ಗೆ ನಾಳೆಗೆ ಅದು ಗೊತ್ತಾಗ್ತದೆ ಸರ್. ನಾವು ಮಾಡಬೇಕು ಇನ್ ಮತ್ ನಾವು ಸರ್ ಹೊಲ ಊರ್ ಬಿಟ್ಟು ದೂರ ಇದೇವ್ ಸರ್. ರಾತ್ರಿ ಹೋಗೋದಾಗಂದ್ರೆ ಈಗ ಒಂದ್ ಮರಿ ಅದಕ್ಕೆ ಜನ್ಮ ಕುಳ್ಳ ಕತ್ತಿರ್ತದ ಸರ್, ಅವಾಗ ಡಾಕ್ಟರ್ ಹೆಂಗ್ ಓದ್ತೇವೆ ಸರ್, ಅದು ತಿಳಿಯರೇ ಉಲ್ಟಾ ಬಂದಿರ್ತದ ಸರ್, ಹಿಂಗ್ ಬಂದ ನಮ್ಮ ಐಡಿಯಾ ಮುಖಾಂತರ ಅದಕ್ಕೆ ತೆಗೆದ ಸರ್. ಅಂದ್ರೆ ನೀವೆಲ್ಲ ಅದನ್ನ ಕಲ್ತಿರಿ, ಟ್ರೈನಿಂಗ್ ಕೊಟ್ಟಾರಲ್ಲ ಸರ್, ಅಂದ್ರೆ ಪ್ರತಿಯೊಂದು ಯಾವ ರೀತಿ ಆರೈಕೆ ಆರೈಕೆ ಮಾಡ್ಬೇಕು ಸರ್, ಆರೋಗ್ಯ ಯಾವ ರೀತಿ ನೋಡ್ಕೊಬೇಕು ಸರ್, ಮತ್ತ ಯಾವ ರೀತಿ ಅದಕ್ಕೆ ಬಾಳ್ತನ ಮಾಡ್ಬೇಕು ಅದನ್ನು ಸಹಿತ ಕಲ್ಸರ್ ಎಲ್ಲ ಕಲ್ಸರ್. ರೈತರಿಗೆ ಅದೇ ಹೇಳ್ತೀನಿ ಸರ್, ಮೊದಲು ನಾವು ಕುರಿ ಆಡು ಯಾವುದೇ ಸಾಕಬೇಕಾದ್ರ ಮೇನ್ ನಮಗ ಮಾರ್ಗದರ್ಶನ ಮುಖ್ಯ ಸರ್. ಅದಕ್ಕಲ್ಲಿ ಎಲ್ಲಾ ರೈತರಿಗೆ ಕೆವಿಕಿ ಹೋಗಿ ಭೇಟಿಯಾಗಿ ಅಲ್ಲಿ ಟ್ರೈನಿಂಗ್ ತಗೊಂಡು ನಾವು ಸಾಕದೇವಲ್ಲ ಸರ್, ನಾವು ಕೃಷಿಯಾಗ ಇದ್ರಾಗ ಏನು ಫೇಲ್ ಆಗಲ್ಲ ಸರ್ ಅನ್ನೋ ನನ್ನ ಆಶೆ ಸರ್. ಅಡ್ಡಿಲ್ಲ, ಎಷ್ಟು ಟ್ರೈನಿಂಗ್ ತಗೊಂಡಿರಲಿ? ನಾ ಸರ್ 10-15 ದಿನ ಟ್ರೈನಿಂಗ್ ತಗೊಂಡಿನ ಸರ್. ಅಂದ್ರೆ ನಾ ಯಾವಾಗಲೂ ಅವ್ರ ಸಂಪರ್ಕದಾಗಿರ್ತೀನಿ ಸರ್, ಯಾವಾಗಲೂ ಸರ್ ಹಿಂಗ್ ಮಾಡ್ಬೇಕು ಸರ್ ಹಿಂಗ ಎಲ್ಲ ನನಗೆ ಸಲಹೆ ಕೊಡ್ತಾರೆ ಸರ್, ಫೋನ್ ಅವ ಸರ್ ಹಂಗೆ ಅವ್ರ ಕೂಡ ಮಾತಾಡ್ತೀನಿ ಸರ್. ಅಂದ್ರೆ ದಿನ ದಿನಾನು ಸಹಿತ ನೀವು ಏನಾದ್ರೂ ಸಲಹೆ ಸೂಚನೆ ಬೇಕು ಅಂತ ನನಗೆ ತಿಳಿಲಿಲ್ಲ ಅಂತಂದ್ರೆ ಹಂಗೆ ಅವ್ರಿಗೆ ತುರಂತ ಫೋನ್ ಹಚ್ಚಿ ಕೇಳ್ಕೊಂಡು ಹಿಂಗ್ ಮಾಡ್ಬೇಕು ಹಾ ಹಿಂಗ್ ಮಾಡಪ್ಪ ಅಂತ ಹೇಳ್ತಾರೆ ಸರ್. ನಿಮ್ಗೆ ಅಲ್ಲಿ ಲೋಕಲ್ ಆಗಿ ಯಾವ್ದು ಸವಾಲುಗಳು ಈಗ ಇಂಥ ಒಂದು ಚಟುವಟಿಕೆ ಮಾಡ್ತಾ ಇದ್ದೀರಿ ಕುರಿ ಸಾಕಾಣಿಕೆ, ಅದನ್ನ ಸಾಕಬೇಕಾಯ್ತಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾವ, ಸವಾಲುಗಳು ಬರ್ತಾವ, ಅಂತಾವ್ ಯಾವಾದ್ರೂ ಬಂದಿದ್ದು? ಅದೇ ಸರ್, ಮಳೆಗಾಲ ಜಾಸ್ತಿ ಆಯ್ತಂದ್ರಿ ಜಾಸ್ತಿ ಹೊರಗೆ ಹೋಗೋದಾಗಲ್ಲ ಸರ್, ಅವಾಗ ಬಹಳ ದಿಕ್ಕತ್ ಬರ್ತದೆ ಸರ್. ಆ ದಿಕ್ಕತ್ ಬಂದ್ಸಲಕ್ ನಾವು ಒಣ ಹುಲ್ಲ ಜಾಸ್ತಿ ಇಟ್ಟಿರ್ತೀನಿ ಸರ್. ಅವು ಸರ್ ಫಸ್ಟ್ ಗೆ ಅನುಭವಿಸದ ಸರ್, ಆದ್ರೆ ಈಗ ಅದ್ರ ಬಗ್ಗೆ ಎಲ್ಲಾನು ಅನುಭವ ಆಗ್ಯದ ಸರ್. ಫಸ್ಟ್ ಗೆ ಸ್ವಲ್ಪ ಅನಿಸ್ತಿತ್ತು ಎಪ್ಪು ಇದ್ರಾಗ ನಾ ಆತಿನೂ ಇಲ್ಲ ಸಕ್ಸಸ್ ಅಂತ ಹೇಳಿ, ಈಗ ಅನುಭವ ಆದ ಹಿಡಿದು ಸ್ವಲ್ಪ ಏನೋ ಭಯ ಇಲ್ಲ ಸರ್. ಭಯ ಇಲ್ಲ ಅಂದ್ರೆ ಈಗ ನಿಮಗೆ ಸಂಪೂರ್ಣವಾಗಿ ಜ್ಞಾನ ಬಂದದ, ಯಾವ ರೀತಿ ಅವುಗಳನ್ನ ನೋಡ್ಕೊಳ್ಬೇಕು ಅಂತ ಹೇಳಿ, ಆಮೇಲೆ ತಜ್ಞರು ಕೂಡ ನಿಮ್ ಜೊತೆಗೆ ಇರ್ತಾರೆ ಯಾವತ್ತು ಯಾವತ್ತು ಸರ್, ಹಿಂಗಾಗಿ ನಿಮಗೆ ಧೈರ್ಯ ಬಂದದ ಸರ್. ಈಗ ನಿಮ್ಮನ್ನ ನೋಡಿ ನಿಮ್ ಸ್ನೇಹಿತರು ನಾನು ಯಾಕೆ ಮಾಡಬಾರದಪ್ಪ ಅಂತ ಹೇಳಿ ಕೇಳಿರ್ಬೇಕಲ್ಲ? ಕೇಳ್ತಾರೆ ಸರ್. ನಾ ಅದೇ ಹೇಳ್ತೀನಿ ಸರ್, ನೋಡ್ರಿ ಸರ್ಕಾರವೇ ಎಲ್ಲರಿಗೆ ನೌಕರಿ ಕೊಡೋದಾಗಲ್ಲ ಸರ್. ನಾವು ಸ್ವಂತ ಮಾಡಿ ನಾವು ಏನಾದ್ರು ಮಾಡ್ಬೇಕಂದ್ರೆ ಇದು ಕೃಷಿ ಜೊತೆಗೆ ಕುರಿ ಆಡು ಎಮ್ಮಿ ಸಾಕ್ಬೇಕು ಸರ್. ಇದು ಸಾಕೋದ್ರಿಂದ ನಮ್ಗೆ ಲಾಭನೂ ಅದ ಸರ್, ನಮ್ಮ ಭೂಮಿ ಮತ್ತೆ ಪುನಃ ಜೀವ ಬರ್ತದೆ, ಚೈತನ್ಯ ಆಗ್ತದೆ ಸರ್. ಬರೇ ನಾವು DAP ಯೂರಿಯಾ ಹಾಕೋದ್ರಿಂದ ಅದಕ್ಕೆ ನಾವು ಮತ್ತಿಟ್ಟು ಸತ್ತು ಹೊಡ್ಲಿಕ್ಕೆ ಸರ್ ಭೂಮಿಗೆ, ಅದು ಹಾಕಿ ನಾವೇ ವಿಷ ತಿನ್ಲಿಕ್ಕೆ ಸರ್ ಗೊತ್ತದ ಸರ್. ಅವಾಗ ನೋಡಿ ಸರ್, ಬರೇ ರಾಸನ್ ಅಕ್ಕಿ ತಿಂದ್ರೆ ಬಾಸುಮತಿ ಅಕ್ಕಿ ತಿಂದಂಗ ಆತೈತ್ರಿ, ಈಗ 50 ರೂಪಾಯಿ ಅಕ್ಕಿ ತಿಂದ್ರು ಕೆಸರು ತಿಂದಂಗ್ರಿ. ಅದ್ರ ಸಲಕ್ ನಾವು ಹಿಂದಿನಂಗ ಹೋಗ್ಬೇಕಾದ್ರೆ ಈಗಿಂದೇ ಮಾಡ್ಕೋತ ಹೋಗ್ಬೇಕು ಸರ್. ನಮ್ಮ ಭೂಮಿ ಮುಂದಿನ ಪೀಳಿಗೆ ಉಳಿಸಬೇಕು ಅಂತಂದ್ರೆ ಕೃಷಿ ಜೊತೆಗೆ ಕುರಿ ಆಡು ಎಮ್ಮಿ ಸಾಕ್ಬೇಕು ಸರ್. ಅವಾಗ ಹಿಂದಿನ ಕಾಲದಾಗ ಒಂದೊಂದು ಮನೆಯಾಗ ಎರಡೆರಡು ಎಮ್ಮಿ ಆಕಳ ಕುರಿ ಇರ್ತೀವಿ ಸರ್, ಈ ದರೋನ್ ಮನೆಯಾಗ ಇಲ್ಲ ಸರ್. ಮೊದಲು ಇದು ಮಾಡ್ಬೇಕು ಸರ್ ನಾವ್ರಿ. ಈಗ ನೋಡ್ರಿ, 3.5 ಎಕರೆ ನಿಮ್ದು ಜಮೀನ್ ಅದ, ನಿಮಗ ನೀರಾವರಿನೂ ಐತೆ ಅಂತ ಹೇಳಿದ್ರಿ, ಎಷ್ಟು ನೀರ್ ಬೀಳ್ತಾವ ನಿಮ್ಮಲ್ಲಿ? ಒಂದು 1.5 ಇಂಚ್ ನೀರ್. 1.5 ಇಂಚ್ ನೀರ್ ಅಂತಂದ್ರೆ ಸಾಕಷ್ಟು ನೀರ್ ನಿಮ್ಮಲ್ಲಿ ಅದ. ಈಗ ಕುರಿ ಸಾಕಾಣಿಕೆನೆ ಯಾಕೆ ತಗೊಂಡ್ರಿ ನೀವು? ಬೇರೆ ನೀವು ಹಣ್ಣಿನ ಗಿಡ ಬೆಳಿಬಹುದಾಗಿತ್ತು, ಬೇರೆ ಬೇರೆ ಹೈಟೆಕ್ ಮಾಡಬಹುದಾಗಿತ್ತು. ಆದ್ರೆ ಸರ್ ಅದ್ರಾಗ ನಾವು ಬೆಳೆದಾಗ ಅಲ್ಲಿ ಮಾರ್ಕೆಟಿಂಗ್ ಇರಲ್ಲ ಸರ್. ನಾವ್ ಎಲ್ಲೋರು ಏನ್ ಮಾಡ್ತೇವೆ ಸರ್, ಈ ಸದ್ಯ ತೊಗರಿ ಬೆಳೆಗತ್ತ ತೊಗರಿನೇ ಬೆಳೆಯದ್ರಿ, ಮೆಣಸಿಕತ್ತ ಮೆಣಸಿಕೆ ಬೆಳೆಯದ್ರಿ. ಇದು ಏನದ ಸರ್, ನಮ್ ಕೈಯಾಗಿದೆ ಸರ್ ಮಾರ್ಕೆಟ್ ಕುರಿ ಸಾಕ್ರಿ. ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ದಂಗ ಸರ್, ಇದು ಬಡವರು ಏಡಿಯಂ ರೀ, ನಿಮ್ಗೆ ಯಾವಾಗ ರೊಕ್ಕ ಬೇಕು ಅವಾಗ ತಕ್ಕೋದ್ರಿ, ನಿಮ್ಗೆ ಯಾವಾಗ ರೊಕ್ಕ ಬೇಕು ಒಯ್ದಕ್ಕೆ ಮಾರದ್ರಿ ರೊಕ್ಕ ತೋದ್ರಿ. ಇನ್ನ ಎ.ಟಿ.ಎಂ ದಾಗ ಒಮ್ಮೊಮ್ಮೆ ರೊಕ್ಕ ಹಾಕಲ್ ಸರ್, ಇದು ಎ.ಟಿ.ಎಂ ದಾಗ ಯಾವತ್ತು ಇದ್ದಂಗ ಸರ್ ಮೇನ್. ಅದಕ್ಕಲ್ಲಿ ಎಲ್ಲ ಯುವ ರೈತರಿಗೆ ಇದೇ ಹೇಳಿ ಸರ್, ಕೃಷಿ ಜೊತೆಗೆ ಇದು ಮಾಡ್ರಿ, ಮಾಡಿದ್ರೆ ಅಂದ್ರೆ ಇದ್ರಾಗ ಹೆಚ್ಚಿನ ಲಾಭ ಅದ. ಯಾರ ಬಲ್ಲಿ ನಾವು ದುಡಿಯೋದಿಲ್ಲ ಸರ್, ಸ್ವತಂತ್ರ ರಾಜ ಇದ್ದಂಗ ನಮ್ ಭೂಮಿನೂ ಉಳಿತದ್ರಿ, ನಮ್ಗ ಒಳ್ಳೆ ಲಾಭನೂ ಬರ್ತದ ಸರ್. ನೋಡಿ ಸರ್, ಕುರಿದಿಂದ ಗೊಬ್ಬರ್ರಿ ಕುರಿ ಬರೋಬ್ರಿ, ಎರಡು ಲಾಭ ಸರ್. ಕೃಷಿಯಾಗ ನೋಡಿ ಸರ್, ಎಲ್ಲಾ ರೊಕ್ಕ ಹಾಕೋದ್ರು ದಲ್ಲಾಳಿಗಳು ಕೊಟ್ಟು ಎಲ್ಲಾ ಕೊಟ್ಟು ನಮಗ ಉಳಿದ ಬರೀ 30% ರೀ ಬರೋಬ್ರಿ. ಇಲ್ಲಿ ಮಾರಾಟ ಹೆಂಗಾಗ್ತದೆ ನಿಮ್ಗೆ ನೇರವಾಗಿ? ನಿಮ್ಗೆ ಎಷ್ಟು ದುಡ್ಡು ಬರಬೇಕು ಅಷ್ಟು ಬರ್ತದ ಬರ್ತದ ಸರ್. ಅವ ತೋಲಿಲ್ಲ ಅಂದ್ರೆ ಮತ್ತೊಬ್ಬರ ಬರ್ತಾರ ಸರ್, ಅವನಿಗೆ ಮಾರಾಟ ಮಾಡ್ತೇವ್ರಿ. ಅವನ್ ನೋಡ್ತಾನ ಸರ್, ಸರಿಯಾಗಿ ಬೆಳೆದಿತ್ತಂದ್ರೆ ಅವನೇ ಹೋಯ್ತಾನ, ಅವನಿಗೆ ಇದ್ರದಿಂದ ಮತ್ತೆ ಅವನಿಗೆ ಒಂದ್ ಸಲ ಸಿಗ್ತದ ಸರ್. ಬರೋಬ್ರಿ, ನೀವು ಏನು ಪ್ರಯತ್ನ ಮಾಡಿರ್ತೀರಲ್ಲ ಅದಕ್ಕೆ ನಿಮಗೆ ಯೋಗ್ಯ ಬೆಲೆ ಸಿಗ್ತದ ಅಂತ ಅನಿಸ್ತದ? ಏನು ನೀವು ಈಗ ಆನ್ಲೈನ್ ನಲ್ಲಿ ಅದು ಚೆಕ್ ಮಾಡ್ತಾ ಇರ್ತೀರಿ ಮಾರ್ಕೆಟ್ ಒಳಗೆ ರೇಟ್ ಏನ್ ನಡೆದ ಅಂತ ಹೇಳಿ? ಹಂಗಿಲ್ಲ ಸರ್, ಮಾರ್ಕೆಟಿಂಗ್ ಆನ್ಲೈನ್ ನೋಡಲ್ಲ ಸರ್. ಅದು ನಾವು ಏನ್ ರೇಟ್ ನಡೆದ ಬೇರೆ ಬೇರೆ ಕಡೆ ಏನ್ ನಡೆದ ಅಂತ ಹೇಳಿ ನೀವು ನೋಡ್ತೀರಿ? ನೋಡ್ತೇವೆ ಸರ್, ನೋಡಿದ್ರೆ ಅದ್ರ ಮ್ಯಾಗೆ ನೀವು ಅದ್ರ ಪ್ರಕಾರ ಇವ್ರಿಗೆ ಕೊಡ್ತೇವೆ ಸರ್. ನಾವು ಇವ್ರಿಗೆ ಇಟ್ಟು ಕೊಟ್ಟಾಗ ನನಗೆ ಇದಟ್ಟು ಲಾಭದ ಅದ್ರದ್ದು ಖರ್ಚ ಹೋಗಿಟ್ಟು ಉಳಿತದ ನನ್ನ ಗೊತ್ತಿನ ಮೇಲೆ ಕೊಟ್ಟಿರ್ತೇನೆ ಸರ್. ಅವೆಲ್ಲ ತಂದ್ರೆ ಮಾರ್ಕೆಟಿಂಗ್ ಹೋಯ್ತೀನಿ ಸರ್, ಶಾಪೂರು 100 ಇಂತ ಮಾರ್ಕೆಟ್ ಹೋಗಿ ಮಾರ. ಅಡ್ಡಿಲ್ಲ, ಅಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇಂಥ ಒಂದು ಕುರಿ ಸಾಕಾಣಿಕೆ ಮಾಡಿದ್ರೆ ಅಂದ್ರೆ ಏನು ವಾತಾವರಣದ ಏರುಪೇರುಗಳಿಗೆ ಅಂಜಬೇಕಾಗಿ ಅಂಜಬೇಕಾಗಲ್ಲ ಸರ್. ಯಾವತ್ತು ಲಾಭ ಸರ್. ಅದಕ್ಕೆ ಸರಿಯಾಗಿ ನೋಡ್ಕೋತ ಹೋದ್ರ ಸರಿಯಾಗಿ ವ್ಯಕ್ಷನ್ರಿ, ಸರಿಯಾಗಿ ಡಿವಾರ್ಮಿಂಗ್, ಅದಕ್ಕೆ ಒಳ್ಳೆ ಪೌಷ್ಟಿಕಾಹಾರ ಕೊಟ್ಟೆವು ಅಂದ್ರೆ ಅದ್ರಾಗ ಲಾಸ್ ಅನ್ನೋದೇ ಇಲ್ಲ ಸರ್. ರೋಗಗಳು ಅಂತವೇನು ಕಾಡೋದಿಲ್ಲ. ಒಂದ್ ವೇಳೆ ವ್ಯಾಕ್ಸಿನ್ ಕೊಟ್ಟರೆ ಏನ್ ತೊಂದ್ರೆ ಅಂದ್ರೂ ಬರ್ತಾವ ಸರ್. ರೋಗಗಳು ಯಾಕೆ ಬರ್ತಾವ ಅಂದ್ರೆ ಸರ್, ಈಗ ಹ್ಯಾಂಗ ನೋಡ್ ಸರ್, ಈ ಸದ್ ನೋಡ್ ಸರ್ ಒಡ್ಡಿಗೆ ಫುಲ್ ಸಾಯಿ ಎಣ್ಣೆ ಹೊಡಿತೇವ ಸರ್, ಅವು ಹೋಗಿ ನಮ್ ಕುರಿತಿತ್ತವ ಸರ್, ಅದರಿಂದ ರೋಗಾಣುಗಳು ಬರ್ತಾವ ಸರ್. ಮತ್ತೆ ಹೆಂಗ್ ಮಾಡ್ತೀರಿ? ಅದರಿಂದ ವ್ಯಾಕ್ಸಿನ್ ಡಿವಾರ್ಮಿಂಗ್ ಮಾಡ್ತೇವೆ ಸರ್. ಬರೋಬ್ರಿ. ಈಗ ತಾವು ಹೇಳಿದ್ದು ಗಂಭೀರವಾದಂತಹ ಒಂದು ವಿಚಾರ. ಈಗೇನು ಕಳೆನಾಶಕ ಹೊಡೆದಿರ್ತಾರೆ, ಕಳೆನಾಶಕ ವಿಷ ಆಗುವಂತಹದ್ದು ಸಂದರ್ಭಗಳು ಇದ್ದೇ ಇರ್ತಾವ. ಮತ್ತ ಅಂತ ಸಮಯದೊಳಗೆ ನೀವು ರಕ್ಷಣೆ ಹೆಂಗ್ ಮಾಡ್ಕೋತೀರಿ? ನಾವು ಅದಕ್ಕೆ ಏನ್ ಮಾಡ್ತೇವೆ ಸರ್, ಅದು ನಾವು ಒಯಲ್ ಸರ್ ಜಾಸ್ತಿ ರೀ, ಮಳೆಗಾಲದಾಗ ಜಾಸ್ತಿ ಹೊಡಿತಾರಲ್ಲ ಸರ್. ನಾವೇನ್ ಮಾಡ್ತೇವೆ, ಹೊಲದಾಗೆ ಬೆಳೆದಿರ್ತೇವೆ ಸರ್ ಫುಡ್, ಅದಕ್ಕ ಮೈಸ್ತೇವ್ ಸರ್ ಜಾಸ್ತಿ. ಅಲ್ಲೇ ನಿಮ್ಮ ಇದ್ರೊಳಗೆ ಈ ಸುಗ್ಗಿದಾಗ ಎಲ್ಲಾ ಹೊರಗೆ ಬಿಡ್ತೇವ ಸರ್, ಅಲ್ಲಿ ಅಲ್ಲಿ ಹೊರಗೆ ಮೈಸ್ತೇವ್ ಸರ್. ಅಡ್ಡಿ ಇಲ್ಲ ಅಂದ್ರ ಸಾಕಷ್ಟು ತಮಗ ಈ ಕುರಿ ಸಾಕಾಣಿಕೆಯಿಂದ ಅನುಕೂಲ ಆಗ್ತಾ ಇದೆ ಅನ್ನುವಂತ ಮಾತು. ಇನ್ನು ಇದನ್ನ ಹೆಚ್ಚು ಮಾಡಬೇಕು, ವಿಸ್ತಾರ ಮಾಡಬೇಕು ಅಂತೇಳಿ ಆಸೆ. ಇದಕ್ಕೆ ಏನಾದ್ರೂ ತಾವು ಧನ ಸಹಾಯ ಅದೇನಾದ್ರು ತಗೊಂಡಿರಿ? ಯಾರಿಂದ ಏನು ತಗೊಂಡಿಲ್ಲ, ನಿಮ್ಮ ಸ್ವಂತನೇ ನೀವು ಮಾಡ್ತಾ ಇದ್ದೀರಿ. ಆತ್ಮೀಯರೇ, ಅಬ್ಬಾಸ್ ಅಲಿ ಅವರ ಅನುಭವಗಳನ್ನ ಕೇಳಿದ್ರಲ್ಲ, ಅವರ ಜೊತೆಗೆ ತಾವು ಮಾತಾಡಬಹುದು. ಅದಕ್ಕಾಗಿ ಅವರ ಮೊಬೈಲ್ ನಂಬರ್ ನ ನಾನು ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9482932786 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಅವರನ್ನ ಮಾತಾಡಿಸಬಹುದು ಮತ್ತೆ ಹೆಚ್ಚಿನ ಅನುಭವಗಳನ್ನ ಪಡ್ಕೊಳ್ಬಹುದು. ಒಳ್ಳೇದು ಅಬ್ಬಾಸ್ ಅಲಿ ಲಾಡ್ಲೆ ಸಾಬ್ ಮುಲ್ಲಾ ಅವರೇ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ತಾವು ಒಂದು ಹೊಸ ವಿಚಾರವನ್ನ ಹೇಳಿದ್ರಿ, ಆಮೇಲೆ ಯಾಕ ರೈತರು ಕೆಲವೊಮ್ಮೆ ಲುಕ್ಸಾನ್ದೊಳಗೆ ಬರ್ತಾರನ್ನುವಂಥದ್ದು ಕೂಡ ತಾವು ಹೇಳಿದ್ರಿ. ಈಗೇನು ಕುರಿ ಸಾಕಾಣಿಕೆ ತಾವು ಮಾಡ್ತಾ ಇದ್ದೀರಿ, ಇದರಿಂದ ಬಹುತೇಕ ನಾವು ಆರಾಮಾಗಿರಬಹುದು, ಮತ್ತೆ ಯಾವುದೇ ವಾತಾವರಣದ ಚಿಂತೆ ಇರಲಾರ್ದಂಗ. ಯಾಕಂತಂದ್ರೆ ಬೆಳೆಗಳು ಅಂತಂದಾಗ ವಾತಾವರಣ ಏರುಪೇರಾದಾಗ ಅವುಗಳ ಮೇಲೆ ಕೂಡ ಬಹಳಷ್ಟು ಪರಿಣಾಮಗಳು ಆಗ್ತಾವ. ಕೆಲವೊಮ್ಮೆ ಲಾಸ್ ಆಗುವಂತಹ ಸಂದರ್ಭಗಳು ಇದ್ದೇ ಇರ್ತಾವ, ಆದ್ರೆ ಇಲ್ಲಿ ಹಂಗಾಗಂಗಿಲ್ಲ ಅಂತೇಳಿ ತಾವು ಹೇಳಿದ್ರಿ. ಇದು ಗಮನಿಸಬೇಕಾದಂತಹ ಒಂದು ಅಂಶ ಅಂತೇಳಿ ಅನಿಸ್ತದ. ಈಗೇನ್ ತಾವು ಸ್ವಲ್ಪ ಅವಧಿ ಒಳಗೆ ಇಷ್ಟೆಲ್ಲ ಅನುಭವಗಳನ್ನು ಪಡೆದು ನಮ್ಮ ಎಲ್ಲ ಯುವ ರೈತರ ಸಲುವಾಗಿ ತಮ್ಮ ವಿಚಾರಗಳನ್ನು ಹೇಳಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತು ಅಫ್ಜಲ್ಪುರದ ಅಬ್ಬಾಸ್ ಅಲಿ ಲಾಡ್ಲೆ ಸಾಬ್ ಮುಲ್ಲಾ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳೋಣ ಕೃಷಿ ಹಾಡುಗಳನ್ನ. ಹೆಚ್ಚುತ್ತದ ಸೂಕ್ಷ್ಮಣು ಜೀವಿ ನರಿದಾಡುತ್ತಾದ ಉತ್ಪಾದಕತೆ ಹೆಚ್ಚುತ್ತಾದ ಸೂಕ್ಷ್ಮಣು ಜೀವಿ ನರಿದಾಡುತ್ತಾದ ತೊಗರಿ ಬೆಳೆಯಲು ಏನು ಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ತಾಂತ್ರಿಕ ಮಾಹಿತಿ ತಿಳಿದಿರಬೇಕು ಗುಣಮಟ್ಟ ಏರುತ್ತಾದ ಝರಿ ಬಾಯಿ ಹುರಿ ಹುರಿ ಮಣ್ಣಾಗ ಝರಿ ಮನಿ ಸರಿ ಸರಿ ಶೇಂಗಾಕ ಝರಿ ಬಾಯಿ ಹುರಿ ಹುರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಬೆಳೆಗಳ ಬೇರು ಝರಿ ಗುರಿ ಸಜ್ಜಿ ನವಣಿಗೆ ಬೇರೆ ಬೇರೆ ಬೆಳೆಗಳ ಬೇರು ಝರಿ ಗುರಿ ಸಜ್ಜನವನಿಗೆ ಬಿರಿ ಬಿರಿ ಕಾಂತಾದ ರೈತನ ಪರೇ ಪರೇ ಆತನ ಬಾಳು ಬರಿ ಪಿರಿ ಪಿರಿ ಕಾಂತಾದ ರೈತನ ಪರೇ ಪರೇ ಆತನ ಬಾಳು ಬರಿ ಪಿರಿ ಪಿರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಹೊಲದ ಕಾಂಪೋಸ್ಟ್ ಸುರಿ ಸುರಿ ಝರಿಯ ಕಾಟವ ಮರಿ ಮರಿ ಹೊಲದ ಕಾಂಪೋಸ್ಟ್ ಸುರಿ ಸುರಿ ಝರಿಯ ಕಾಟವ ಮರಿ ಮರಿ ಸಗಣಿ ಹಸಿರಲೆ ಎರಿ ಎರಿ ಆರಿಸು ಝರಿಯ ಉರಿ ಉರಿ ಸಗಣಿ ಹಸಿರಲೆ ಎರಿ ಎರಿ ಆರಿಸು ಝರಿಯ ಉರಿ ಉರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ